ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿ ಎಜಯಿಸಿ ಬೀಗು ಕೃಷಿ ಶೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಹೆಸರು ಹಾಗೂ ಉದ್ದು ಬೆಳೆಯುವಲ್ಲಿ ಸುಧಾರಿತ ಬೇಸಾಯ ಕ್ರಮ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುಪಾದ್ ಬಳೋಲ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಹೇಮಂತ್ ರಾಂಬಡಗಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಹೆಸರು ಮತ್ತು ಉದ್ದು ಇವು ಅತ್ಯಂತ ಕಡಿಮೆ ಡ್ಯೂರೇಷನ್ ಅಂತೀವಲ್ಲ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆಗಳು. ಇವು ಹೆಚ್ಚು ಕಡಿಮೆ 70 ದಿನದಲ್ಲಿ ಸುಗ್ಗಿನ ಆಗಿಬಿಡುತ್ತೆ. ಅಷ್ಟು ಸರಳವಾದ ಬೆಳೆ. 2 ಚಂದನ ಮಳೆ ಆದರೂ ಸಾಕು ಈ ಬೆಳೆ ಬಂದ್ಬಿಡುತ್ತೆ. ಇನ್ನೂ ಮಳೆ ಬಂದಿಲ್ಲ ಅನ್ನುವಂಥದ್ದು ಇದೆ, ಇನ್ನು ಮಳೆ ಬರಬಹುದು ಅನ್ನುವಂಥದ್ದು ಇದೆ. ಜೂನ್ ಕೊನೆಯವರೆಗೆ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಹೆಸರು ಮತ್ತು ಉದ್ದು ಇವುಗಳಲ್ಲಿ ಸುಧಾರಿತ ಬೇಸಾಯ ಪದ್ಧತಿ ಯಾವ್ಯಾವ ಇದಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಸ್ಯರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಗುರುಪಾದ್ ಬಳೋಲ್ ಅವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ನಮಸ್ಕಾರ ರೈತ ಬಂಧುವರಿಗೆ. ಈ ಹೆಸರು ಮತ್ತು ಉದ್ದು ಈ ಬೆಳೆ ಕುರಿತು ಒಂದೆರಡು ಮಾತು ಏನಾದರೂ. ಈ ಹೆಸರು ಮತ್ತು ಉದ್ದು ಏನಿದ್ದಾವೆ ಇವು ಪ್ರಮುಖವಾದ ಮುಂಗಾರಿನ ಬೇಳೆಕಾಳುಗಳು ಬೆಳೆಗಳು. ಈ ಬೇಳೆಕಾಳುಗಳ ಪ್ರಾಮುಖ್ಯತೆಯನ್ನು ತಮಗೆ ತಿಳಿಸಿಕೊಡಬೇಕು ಅಂತಂದರೆ ಇವು ಶಾಖಾಹಾರಿಗಳಿಗೆ ಪ್ರೋಟೀನ್ ಒದಗಿಸತಕ್ಕಂಥ ಅತ್ಯಂತ ಪ್ರಮುಖವಾದ ಬೆಳೆಗಳು. ಆಮೇಲೆ ಹೇಳಿರೋ ಹಾಗೆ ಹೆಸರು ಮತ್ತು ಉದ್ದು ಇವು ಬೇಗನೆ ಕಟಾವಿಗೆ ಬರುವ ಬೆಳೆಗಳಾಗಿರೋದ್ರಿಂದ ಎರಡು ಬೆಳೆಗಳನ್ನು ತೆಗೆಯೋದಕ್ಕೂ ಕೂಡ ಬಹಳ ಸಹಕಾರಿಯಾಗಿದ್ದವು. ಇನ್ನು ಇವು ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ಆ ಬೆಳೆಗಳಿಗೆ ಒದಗಿಸಿರುವುದರಿಂದ ನಾವು ಸಾರಜನಕವನ್ನು ಭೂಮಿಗೆ ಹಾಕುವ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿ ಭೂಮಿಯ ಫಲವತ್ತತೆಯನ್ನು ಕೂಡ ಇವು ಹೆಚ್ಚಿಗೆ ಮಾಡ್ತಾವೆ. ಅಂದ್ರೆ ಇದನ್ನ ಏಕ ಬೆಳೆಯಾಗಿನೇ ಬೆಳೀತಾರೆ ಇವನ್ನ? ಇದನ್ನ ತಾವು ಏಕ ಬೆಳೆಯಾಗಿನೂ ಬೆಳಿಬಹುದು, ಮಿಶ್ರ ಬೆಳೆಯಾಗಿ, ಅಂತರ್ ಬೆಳೆಯಾಗಿ ಕೂಡ ಬೇರೆ ಬೇರೆ ಬೆಳೆಗಳೊಂದಿಗೆ ಬೆಳೀಬಹುದು. ತಾವು ತೊಗರಿಯೊಂದಿಗೆ ಈ ಬೆಳೆಯನ್ನು ಬೆಳೆಯಬಹುದು, ಹತ್ತಿಯೊಂದಿಗೆ ಈ ಬೆಳೆಯನ್ನು ಬೆಳೆಯಬಹುದು. ಈ ರೀತಿ ಅಂತರ್ ಬೆಳೆಯಾಗಿ ಮತ್ತು ಏಕ ಬೆಳೆಯಾಗಿ ಕೂಡ ಈ ಬೆಳೆಯನ್ನು ಬೆಳೆಯಬಹುದು. ಹಾಗಾದ್ರೆ ಇವು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ, ಸಾರಜನಕವನ್ನು ಸ್ಥಿರೀಕರಿಸುತ್ತೆ. ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಒದಗಿಸುವಂತ ಬೇರೆ ಬೆಳೆಗೂ ಕೊಡುತ್ತೆ ಅಥವಾ ಭೂಮಿಯಲ್ಲಿ ಆ ಸಾರಜನಕವನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಮುಂದಿನ ಬೆಳೆಗೆ ಮತ್ತು ಅದರ ಜೊತೆಯಲ್ಲಿ ಬೆಳೆದಕ್ಕಂಥ ಬೆಳೆಗೆ ಕೂಡ ಸಾರಜನಕವನ್ನು ಒದಗಿಸುತ್ತೆ. ಈ ಬೆಳೆಗಳಲ್ಲಿ ಒಂದು ಗುಣಧರ್ಮ ಅಂತಂದ್ರೆ ತಾವು ಬೇರನ್ನು ಕಿತ್ ನೋಡಿದಾಗ ಬೇರುಗಳಲ್ಲಿ ಗಂಟುಗಳಿರುತ್ತೆ. ಆ ಗಂಟುಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಸಾರಜನಕವನ್ನು ಸ್ಥಿರೀಕರಿಸ್ತಾವ. ಈಗ ಈ ಗಂಟುಗಳು ಸಂಖ್ಯೆ ಜಾಸ್ತಿ ಆಗಬೇಕು ಅಂದ್ರೆ ರೈಸೋಬಿಯಂ ಜೀವಾಣುಗಳನ್ನ ಲೇಪನ ಮಾಡುವುದು ಅಥವಾ ಬೀಜೋಪಚಾರ ಮಾಡುವುದು ಹಂಗೇನು ಮಾಡ್ಬೇಕ? ಅವು ಬೆಳೆಗಳಿಗೆ ಅನುಗುಣವಾಗಿ ಒಂದಿಷ್ಟು ಪ್ರಮಾಣದಲ್ಲಿ ಗಂಟುಗಳು ಆಗ್ತಿರ್ತಾವ. ಇನ್ನ ಗಂಟುಗಳ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಸಾರಜನಕವನ್ನು ಸ್ಥಿರೀಕರಿಸಬೇಕು ಅಂತ ಆದ್ರೆ ರೈಸೋಬೇನಿಮ್ ಅಂತಕ್ಕಂತ ಒಂದು ಅನುಜೀವಿ, ಅದು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇದೆ, ಮತ್ತೆ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಆ ಒಂದು ಅನುಜೀವಿ ಲಭ್ಯವಿರುತ್ತದೆ. ಈ ಅನುಜೀವಿಯನ್ನ ತಾವು ಬೀಜೋಪಚಾರ ಮಾಡುವುದರ ಮುಖಾಂತರ ಬಿತ್ತನೆ ಮಾಡಿದ್ರೆ ಈ ಗಂಟುಗಳ ಪ್ರಮಾಣವನ್ನು ಹೆಚ್ಚಿಸಿ ಹೆಚ್ಚಿಗೆ ಸಾರಜನಕವನ್ನು ಭೂಮಿಗೆ ಸಿಗುವಂತೆ ಮಾಡಬಹುದು. ಇಲ್ಲಿ ಒಂದು ಏನಂದ್ರೆ ಹೆಸರು ಬೆಳೆಯುವಂತ ಪ್ರದೇಶದೊಳಗೆ ಉದ್ದನ್ನು ಬೆಳೆಯಬಹುದು ಅಥವಾ ಉದ್ದನ್ನು ಬೆಳೆಯುವಂತ ಪ್ರದೇಶದಲ್ಲಿ ಹೆಸರನ್ನು ಬೆಳೆಯಬಹುದು, ಎರಡೂ ರೀತಿಯಾಗಿ ತಾವು ಬೆಳೆಯಬಹುದು. ಆದ್ರೆ ಕರ್ನಾಟಕದಲ್ಲಿ ಹೆಸರನ್ನು ಬೆಳೀತಕ್ಕಂಥ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇದೆ, ಅಂದ್ರೆ ಸರಿಸುಮಾರು 400,000 hectare ಹೆಸರನ್ನು ಬೆಳೆದ್ರೆ ಸರಿಸುಮಾರು 1.5 lakh hectare ಉದ್ದನ್ನ ಬೆಳೀತಾರ. ಅದು ಆಯಾ ಬೆಳೆಗೆ ಅದನ್ನ ಕಟಾವು ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ರೈತರು ಯಾವ್ದನ್ನ ಉಪಯೋಗಿಸ್ತಾರ ಆ ಬೆಳೆಯನ್ನ ಹೆಚ್ಚಿಗೆ ಬೆಳೀತಾರ ಅಂತ ಕಾಣಿಸ್ತೈತಿ. ಹಂಗಾಗಿ ಹೆಸರನ್ನು ಬೆಳೀತಕ್ಕಂಥ ಪ್ರಮಾಣ ಹೆಚ್ಚಿಗೆ ಐತಿ. ಕರಾವಳಿಯಲ್ಲಿ ಉದ್ದು ಜಾಸ್ತಿ ಬೆಳೀತಾರೆ ಅಥವಾ ಮಳೆ ಜಾಸ್ತಿ ಆಗುವಲ್ಲಿ ಉದ್ದು ತಡ್ಕೊಳ್ಳುತ್ತಂತ ಹಂಗೇನು ಏನು ಅಂತ. ಹೌದು, ಈಗ ಹೆಸರು ಮತ್ತು ಉದ್ದನ್ನು ತಾವು ತೆಗೆದುಕೊಂಡ್ರೆ ಹೆಸರು ಬಹಳಷ್ಟು ಸೂಕ್ಷ್ಮ, ಅದು ಹೆಚ್ಚಿಗೆ ನೀರನ್ನು ತಡೆದುಕೊಳ್ಳುವುದಿಲ್ಲ, ಹೆಚ್ಚಿಗೆ ಬರವನ್ನು ಕೂಡ ತಡೆದುಕೊಳ್ಳುವುದಿಲ್ಲ. ಹಂಗಾಗಿ ಕರಾವಳಿಯಲ್ಲಿ ಮಳೆ ಜಾಸ್ತಿ ಬೀಳುವುದರಿಂದ ಅಲ್ಲಿ ಹೆಸರಿನ ಬದಲು ಉದ್ದನ್ನ ಜಾಸ್ತಿ ಬೆಳೀತಾರೆ ಜನ. ರೈಸೋಬಿಯಂ ಅಷ್ಟೇ ಸಾಕಲ್ಲ ಅಥವಾ ಬೇರೆ ಏನಾದರೂ ಬೀಜೋಪಚಾರದ ಜೊತೆಯಲ್ಲಿ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಸಮಗ್ರವಾಗಿ ಅಂದ್ರೆ ರೈಸೋಬಿಯಂ ಅನ್ನ ಲೇಪನ ಮಾಡುವುದರಿಂದ ನಾನು ಆಗ್ಲೇ ತಿಳಿಸಿಕೊಟ್ಟೆ ತಮಗೆ, ಅದು ಸಾರಜನಕವನ್ನ ಸ್ಥಿರೀಕರಿಸೋದಕ್ಕಾಯ್ತು. ಇನ್ನ ರಂಜಕವನ್ನು ಭೂಮಿ ಬೆಳೆಗಳಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಸಾರಜನಕನೂ ಬೇಕು, ರಂಜಕನೂ ಬೇಕು, ಪೊಟ್ಯಾಷಿಯೂ ಬೇಕು. ಸೊ ಈಗ ಇವು ರೈಸೋಬಿಯಂ ಅಂತಕ್ಕಂಥದ್ದು ಸಾರಜನಕವನ್ನ ಒದಗಿಸಿಕೊಟ್ರೆ ಇನ್ನು ರಂಜಕ ಕರಗಿಸುವ ಅನುಜೀವಿ ಕೂಡ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇದ್ದು ಅದನ್ನ ಲೇಪನ ಮಾಡುವುದರಿಂದ ಹೊಲದಲ್ಲಿರ್ತಕ್ಕಂಥ ರಂಜಕ ಅದು ಬೆಳೆಗಳಿಗೆ ಸಿಗುವ ರೂಪದಲ್ಲಿ ಬದಲಾವಣೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ರೈಸೋಬಿಯಂ ಜೊತೆಗೆ 10 grams ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ 10 grams ರೈಸೋಬಿಯಂ ಜೊತೆಲಿ ಇನ್ನು 10 grams ರಂಜಕ ಕರಗಿಸುವ ಅನುಜೀವಿ, ಅದನ್ನ ಇಂಗ್ಲಿಷಲ್ಲಿ ಪಿ ಸೊಲುಬಲೈಸರ್ ಅಂತ ಏನ್ ಕರಿತೀವಿ, ಅದನ್ನ ಕೂಡಿಸಿ ಲೇಪನ ಮಾಡುವುದರಿಂದ ಸಾರಜನಕ ಜೊತೆಗೆ ರಂಜಕನು ಬೆಳೆಗಳಿಗೆ ಒದಗಿಸುವಂತಾಗ್ತದೆ. ಇನ್ನ ಮಣ್ಣಿನಿಂದ ಅಥವಾ ಬೀಜದಿಂದ ಬರ್ತಕ್ಕಂಥ ರೋಗಗಳು ಕೂಡ ಬೆಳೆಗಳಿಗೆ ಬರ್ತಾವ. ಅಂತ ಒಂದು ಸಂದರ್ಭದಲ್ಲಿ ಇವು ಎರಡೂ ಅನುಜೀವಿಗಳ ಜೊತೆಯಲ್ಲಿ ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರನಾಶಕ, ಅದು ರೋಗಗಳು ಈ ಭೂಮಿಯಲ್ಲಿ ಇರ್ತಕ್ಕಂಥ ರೋಗದಿಂದ ಅಥವಾ ಬೀಜದಿಂದನೂ ಕೆಲವೊಂದು ರೋಗಗಳು ಬರ್ತಾವೆ, ಅಂಥ ರೋಗಗಳನ್ನು ತಡೆಗಟ್ಟುವಲ್ಲಿ ಆ ಟ್ರೈಕೋಡರ್ಮಾ ಅನ್ನುವ ಜೈವಿಕ ಶಿಲೀಂಧ್ರನಾಶಕ ಕೆಲಸ ಮಾಡ್ತೈತಿ. ಅದನ್ನು ಕೂಡ ಈ ರೈಸೋಬಿಯಂ ಮತ್ತು ಪಿ ಸೊಲುಬಲೈಸರ್ ಜೊತೆಯಲ್ಲಿ ಟ್ರೈಕೋಡರ್ಮಾ ಕೂಡ ಮಿಕ್ಸ್ ಮಾಡಿ ತಾವು ಬೀಜೋಪಚಾರ ಮಾಡುವುದರಿಂದ ಹಲವಾರು ಉಪಯೋಗಗಳನ್ನು ಸಾರಜನಕ ಒದಗಿಸುವುದಾಗಿರ್ಬೋದು, ರಂಜಕ ಕೊಡೋದಾಗಿರ್ಬೋದು, ಅಥವಾ ರೋಗಗಳನ್ನು ತಡೆಗಟ್ಟುವಲ್ಲಿ ಒಟ್ಟು ಸಮಗ್ರ ಬೀಜೋಪಚಾರ ಮಾಡುವುದರಿಂದ ತಾವೆಲ್ಲ ಉಪಯೋಗವನ್ನು ಪಡ್ಕೊಳ್ಬಹುದು. ಹಾಗಾಗಿ ಇಲ್ಲಿ ರಾಸಾಯನಿಕಗಳ ಬೀಜೋಪಚಾರ ಏನು ಮಾಡುವ ಅವಶ್ಯಕತೆ ಇಲ್ಲ. ರಾಸಾಯನಿಕಗಳ ಬೀಜೋಪಚಾರದ ಅವಶ್ಯಕತೆ ಯಾವಾಗ ಬರ್ತೈತಿ ಅಂತಂದ್ರೆ ಅವಾಗ ಎಲ್ಲಿ ಈ ರೋಗಗಳ ತೀವ್ರತೆ ಹೆಚ್ಚಿರ್ತೈತಿ ಮತ್ತ ನಮ್ಮ ಒಂದು ವಾತಾವರಣದಿಂದ ಆಗಿರ್ಬೋದು ಅಥವಾ ನಮ್ಮ ಒಂದು ಪ್ರದೇಶದಲ್ಲಿ ಈ ರಸ ಹೀರುವ ಕೀಟಗಳ ಒಂದು ಬಾಧೆಯಲ್ಲಿ ಹೆಚ್ಚಿರ್ತೈತಿ, ಅಂತ ಒಂದು ಬಾಧೆಗೆ ಅನುಗುಣವಾಗಿ ನಾವು ಕೆಲವೊಂದು ರಾಸಾಯನಿಕಗಳನ್ನು ಕೂಡ ಬೀಜೋಪಚಾರ ಮಾಡಬೇಕಾಗಿ ಬರ್ತೈತಿ. ಈಗ ಎಲ್ಲಿ ನಮ್ಗೆ ಈ ಜೈವಿಕ ಶಿಲೀಂಧ್ರನಾಶಕ ಟ್ರೈಕೋಡರ್ಮಾ ಉಪಯೋಗಿಸಿದಾಗಲೂ ಕೂಡ ಅಲ್ಲಿ ಸಿಡಿ ಹಾಯುವ ಪ್ರಮಾಣ, ಬೇರು ಕೊಳೆಯುವ ಪ್ರಮಾಣ ಹೆಚ್ಚಿಗೆ ಇತ್ತು ನಮ್ಮ ಭೂಮಿನಲ್ಲಿ ಅಥವಾ ಒಂದು ಆ ಪ್ರದೇಶದಲ್ಲಿ ಅಂತಂದ್ರೆ ಅಂತ ಒಂದು ರೈತರು ತಮ್ಮ ಅನುಭವಕ್ಕೆ ಅನುಗುಣವಾಗಿ ರಾಸಾಯನಿಕವನ್ನು ಲೇಪನ ಮಾಡಿ ಬಿತ್ತಬೇಕಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅವರು ವೈಟವ್ಯಾಕ್ಸ್ ಪವರ್ ಅಂತೇಳಿ ಏನು ಒಂದು ಸಿಗ್ತದೆ ಬೀಜೋಪಚಾರ ಮಾಡೋದಕ್ಕೆ, ಅದನ್ನ ಕೂಡ ತಾವು ಅಥವಾ ಕಾರ್ಬನ್ ಡೈಜಿಮ್ ಅಂತಕ್ಕಂತ ಒಂದು ರಾಸಾಯನಿಕ ಅದನ್ನ 2 grams ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಲೇಪನ ಮಾಡಿ ಬಿತ್ತೋದ್ರಿಂದ ಭೂಮಿಯಿಂದ ಮತ್ತು ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನು ತಾವು ತಡೆಗಟ್ಟಬಹುದು. ಇನ್ನು ರಸ ಹೀರುವ ಕೀಟಗಳ ಪ್ರಮಾಣ ಜಾಸ್ತಿ ಇತ್ತು ಅಂತಂದರೆ ಅವರು ಇಮಿಡಾಕ್ರೋಪಿಡ್ 60 FS ಅಂತಕ್ಕಂಥದ್ದನ್ನು 5 mL ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ 30 days ರಸ ಹೀರುವ ಕೀಟಗಳ ಹಾವಳಿಯನ್ನು ತಾವು ತಕ್ಕಮಟ್ಟಿಗೆ ನಿಯಂತ್ರಣ ಮಾಡಬಹುದು. ಇಲ್ಲಿ ರಾಸಾಯನಿಕಗಳನ್ನು ಬಳಸಿ ಬೀಜೋಪಚಾರ ಮಾಡಿದಾಗ ಜೊತೆಗೆ ಜೈವಿಕಗಳನ್ನು ಬೀಜೋಪಚಾರ ಮಾಡ್ತೀವಿ, ಆ ಜೈವಿಕ ಜೀವಾಣುಗಳಿಗೆ ಏನಾದರೂ ತೊಂದರೆ ಆಗಲ್ಲ? ಈ ರಾಸಾಯನಿಕಗಳನ್ನು ಉಪಯೋಗಿಸುವ ಸಂದರ್ಭ ಬಂದಾಗ ಜೈವಿಕಗಳನ್ನು ಉಪಯೋಗಿಸುವ ಪ್ರಮಾಣವನ್ನು 2 times ಮಾಡ್ರಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಅವು ನಾಶವಾದರೂ ಕೂಡ ಇನ್ನಷ್ಟು ಪ್ರಮಾಣದಲ್ಲಿ ಉಳ್ಕೊಂಡು ಅವು ತಾವೇನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಕಾರ್ಯವನ್ನು ಮುಂದುವರಿಸ್ತಾವ ಅನ್ನೋ ಒಂದು ನಂಬಿಕೆಯ ಮೇಲೆ ಬೀಜೋಪಚಾರ ಆಯಿತು. ಇತ್ತೀಚೆಗೆ ನಾವು ಸುಧಾರಿತ ಬೇಸಾಯದ ಬಗ್ಗೆ ಮಾತಾಡುವಾಗ ಇಲ್ಲಿ ಏನಾದರೂ ನಾವು ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಅಂತರ ಅಥವಾ ಬೇರೆ ರೀತಿಯ ಏನ ಸುಧಾರಿತ ಬೇಸಾಯ ಪದ್ಧತಿಗಳು ಏನಾದರೂ ಇದಾವ? ಈ ಹೆಸರು ಬಿತ್ತೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಂದ್ರೆ ತಾವು ಬೇಸಿಗೆಯಲ್ಲಿ ಆಳವಾಗಿ ಉಳುಮೆಯನ್ನು ಮಾಡಬೇಕು. ಅದಾದ ನಂತರ ಎರಡು ಬಾರಿ ಆ ಹೊಲವನ್ನ ಹರಗಿ ನೆಲವನ್ನ ರೆಡಿ ಮಾಡಿದರೆ ಭೂಮಿ ಸರಿಯಾದ ಪ್ರಮಾಣದಲ್ಲಿ ಈ ಬೆಳೆಗಳಿಗೆ ಬಿತ್ತುವುದಕ್ಕೆ ಅನುವಾಗಿರ್ತದೆ. ಅಂತ ಒಂದು ಸಂದರ್ಭದಲ್ಲಿ ತಾವು ಏನ್ ಮಾಡಬೇಕು ಅಂತಂದ್ರೆ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರ ಸಾಲುಗಳಲ್ಲಿ ಈ ಬೆಳೆಯನ್ನ ಗಿಡದಿಂದ ಗಿಡಕ್ಕೆ ಸರಿಸುಮಾರು 5-10 ಸೆಂಟಿಮೀಟರ್ನಷ್ಟು ಕಾಳುಗಳು ಬೀಳುವಂಗೆ ಪ್ರತಿ ಎಕರೆಗೆ 5-6 ಕಿಲೋಗ್ರಾಂನಷ್ಟು ಬೀಜವನ್ನು ಬಿತ್ತುವುದರಿಂದ ಈ ರೀತಿಯಾಗಿ ಬೆಳೆಯನ್ನ ತಾವು ಬೆಳಿಬಹುದು. ಮತ್ತೆ ತಳಿಗಳು ಆಯ್ಕೆ, ಈ ಹೆಸರು ಮತ್ತು ಉದ್ದಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರತಕ್ಕಂತ ಪ್ರಮುಖ ತಳಿಗಳ ಬಗ್ಗೆ ನಾನು ತಿಳಿಸಿಕೊಡ್ತೀನಿ. ಅದರಲ್ಲೂ ಪ್ರಮುಖವಾಗಿ ಹೆಸರಿನಲ್ಲಿ ಬರ್ತಕ್ಕಂತ ಪ್ರಮುಖ ತಳಿಗಳಂತಂದ್ರೆ DGGV2 ಅಂತಕ್ಕಂಥದ್ದು. ಇದನ್ನ ತಾವು ಜೂನ್ ಕೊನೆಯ ವಾರದವರೆಗೂ ಕೂಡ ಬೆಳಿಬಹುದು. ಈ ಒಂದು ತಳಿಯ ವಿಶೇಷತೆ ಅಂದ್ರೆ ಈ ತಳಿಯಲ್ಲಿ ಕಾಳು ಸಿಡಿಯುವಿಕೆ ಪ್ರಮಾಣ ಕಡಿಮೆ ಇದ್ದು ಇದು ಎತ್ತರವಾಗಿ ಬೆಳೆಯುವ ಬೆಳೆಯಾಗಿರುವುದರಿಂದ ಈಗ ಮಷಿನ್ ಕಟಾವಿಗೆ ಯಾಂತ್ರಿಕ ಕೊಯ್ಲು ಅಂತ ಏನ್ ಹೇಳ್ತೀವಿ ಈ ತಳಿ ಬಹಳಷ್ಟು ಸೂಕ್ತವಾಗೈತಿ. ಹಚ್ಚ ಹಸಿರಿನ ಹೊಳೆಯುವಂತ ದಪ್ಪವಾದ ಕಾಳುಗಳನ್ನು ಹೊಂದಿರುವುದರಿಂದ ಬಹಳಷ್ಟು ಜನ ರೈತರು ಈ ತಳಿಯನ್ನ ಇಷ್ಟಪಟ್ಟಿದ್ದಾರೆ ಹೆಸರಿನಲ್ಲಿ. ಇನ್ನೊಂದು ತಳಿ ಅಂತಂದ್ರೆ DGG1 ಅಂತಕ್ಕಂಥದ್ದು. ಇದನ್ನ ಜೂನ್ ಕೊನೆಯ ವಾರ ಜುಲೈ ಮೊದಲನೇ ವಾರದವರೆಗೂ ಕೂಡ ಬೆಳಿಬಹುದು. ಇದು ಕೂಡ 70-75 ದಿನಗಳಲ್ಲಿ ಕಟಾವಿಗೆ ಬಂದು ಇದು ಕೂಡ ಮಷಿನ್ ಕಟಾವಿಗೆ ಸೂಕ್ತವಾಗಿದ್ದು ಹೆಚ್ಚಿನ ಇಳುವರಿಯನ್ನ ಕೊಡತಕ್ಕಂತ ತಳಿಯಾಗಿದೆ. ಇನ್ನ ಉದ್ದಲ್ಲಿ ಹೇಳೋದಾದ್ರೆ ಅದರಲ್ಲಿ DBG16 ಅಂತಕ್ಕಂಥದ್ದು ಒಂದು ಹೊಸದಾಗಿ ಇತ್ತಿತ್ತಲಾಗಿ ಬಿಡುಗಡೆಯಾಗಿರತಕ್ಕಂತ ತಳಿ ಕೃಷಿ ವಿಶ್ವವಿದ್ಯಾಲಯದಿಂದ. ಈ ತಳಿ ಕೂಡ ದಪ್ಪವಾದ ಕಾಳುಗಳನ್ನು ಹೊಂದಿದ್ದು ಬೂದಿ ರೋಗ ಮತ್ತು ತಕ್ಕ ಮಟ್ಟಿಗೆ ಮುಟ್ರು ರೋಗ ಈ ತಳಿ ರೋಗ ನಿರೋಧಕತೆಯನ್ನ ಹೊಂದಿದೆ. ಮತ್ತೆ ಇನ್ನು ಉದ್ದು 80-85 ದಿನಗಳಲ್ಲಿ ಕಟಾವಿಗೆ ಬಂದು ಪ್ರತಿ ಹೆಕ್ಟರ್ಗೆ 15-16 ಕ್ವಿಂಟಾಲ್ನಷ್ಟು ಬೆಳೆಯನ್ನ ತಾವು ತೆಗಿಬಹುದಾಗಿದೆ. ಇನ್ನು ಮತ್ತೊಂದು ತಳಿ ಅಂತಂದ್ರೆ DBGV5 ಅಂತಕ್ಕಂಥದ್ದು. ಇದು ಕೂಡ ಹೆಚ್ಚಿನ ಇಳುವರಿಯನ್ನ ಕೊಡ್ತಕ್ಕಂಥ ತಳಿಯಾಗಿದ್ದು ಉದ್ದಿನಲ್ಲಿ ಇದನ್ನು ಬೆಳೆಯುವುದರಿಂದ 14-15 ಕ್ವಿಂಟಾಲ್ ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನ ತಾವು ಪಡೆಯಬಹುದು. ಇನ್ನು ಉದ್ದಿನಲ್ಲಿ ಇನ್ನೊಂದು ತಳಿ ಅಂತಂದ್ರೆ DU1 ಅಂತಕ್ಕಂಥದ್ದು. ಇದು ಹಳೆಯ ತಳಿ. ಇದನ್ನ ಅತಿ ಮುಖ್ಯವಾಗಿ ಭತ್ತದ ಕುಳೆ ನಂತರ ಬಹಳಷ್ಟು ಜನ ರೈತರು ಬೆಳೀತಾರೆ. ಇದನ್ನ ಬೆಳೆಯೋದ್ರಿಂದ ಕೂಡ ತಾವು 12-14 ಕ್ವಿಂಟಲ್ನಷ್ಟು ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನ ಪಡೆಯಬಹುದು. ಇವೆಷ್ಟು ಹೆಸರು ಮತ್ತು ಉದ್ದಿನಲ್ಲಿ ಲಭ್ಯವಿರುವ ತಳಿಗಳು. ಅಂತರ ಸರಿಯಾಗಿ ಕಾಪಾಡುವುದು ಮುಖ್ಯ, ಯಾಕಂದ್ರೆ ಗಿಡಗಳ ಸಂಖ್ಯೆ ಬಹಳ ಮುಖ್ಯ ಇಲ್ಲಿ. ಹೆಸರು ಮತ್ತು ಉದ್ದಿನಲ್ಲಿ ಅಂತರ ಕಾಪಾಡೋದು ಕೂಡ ಬಹಳ ಮುಖ್ಯ ಆಗ್ತೈತಿ. ಆದ ಕಾರಣ ತಾವು 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 10 ಸೆಂಟಿಮೀಟರ್ಗೆ ಒಂದು ಗಿಡ ಕೂಡುವ ಹಾಗೆ ಬಿತ್ತುವುದರಿಂದ ಇಳುವರಿಯನ್ನ ಉತ್ತಮವಾಗಿ ಪಡೆಯಬಹುದು. 1 ಫೀಟ್ ಸಾಲು ಅಲ್ಲ? ಹಾ, 1 ಫೀಟ್ ಸಾಲು. ಮತ್ತೆ ಇಲ್ಲಿ ಅಂತರ್ ಬೇಸಾಯ ಏನಾದ್ರೂ ಮಾಡ್ಬೇಕಾಗತ್ತ ಬೆಳವಣಿಗೆ ಹಂತದಲ್ಲಿ? ಇವೆಲ್ಲ ಬೇಳೆಕಾಳುಗಳಲ್ಲಿ ಅಂತರ್ ಬೇಸಾಯ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತತಿ. ಇನ್ನ ಈ ಅಂತರ್ ಬೇಸಾಯ ಅಂತಕ್ಕಂಥದ್ದು ಕಳೆ ನಿಯಂತ್ರಣಕ್ಕೂ ಕೂಡ ಬಹಳ ಸಹಕಾರಿ ಆಗ್ತತಿ. ಹೆಸರು ಮತ್ತು ಉದ್ದಿನಲ್ಲಿ ಕಳೆಗಳನ್ನ ನಿಯಂತ್ರಿಸುವುದಕ್ಕೆ ತಾವು ಏನು ಕ್ರಮಗಳನ್ನ ಕೈಗೊಳ್ಬೇಕು ಅಂತಂದ್ರೆ ಹೆಸರನ್ನ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ನಾವು ಉದಯ ಪೂರ್ವ ಕಳೆನಾಶಕ ಅಂತ ಏನ್ ಹೇಳ್ತೀವಿ ಪೆಂಡಿ ಮಿಥ್ಲಿನ್ ಅಂತಕ್ಕಂಥದ್ದು, ಇದನ್ನ 1.3 ಲೀಟರ್ ನಷ್ಟು ಪ್ರತಿ ಎಕರೆಗೆ ಹೋಗುವಷ್ಟು 200-300 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇದನ್ನ ಸಿಂಪರಣೆ ಮಾಡುವುದರಿಂದ 20 ದಿನಗಳವರೆಗೆ 20-25 ದಿನಗಳವರೆಗೆ ಕಳೆಗಳನ್ನ ತಾವು ನಿಯಂತ್ರಿಸಬಹುದು. ಇನ್ನು 20-45 ದಿನಗಳ ಮಧ್ಯದಲ್ಲಿ 2 ಬಾರಿ ಅಂತರ್ ಬೇಸಾಯವನ್ನು ಮಾಡುವುದರಿಂದ ಒಂದು ಗಿಡಗಳಿಗೆ ಎರೇಷನ್ ಸಿಗುವುದರಿಂದ ಗಿಡಗಳಿಗೂ ಕೂಡ ಉತ್ತಮವಾಗಿ ಬೆಳೀತಾವ. ಮತ್ತು ಆ ಹಂತದಲ್ಲಿ 2 ಬಾರಿ ತಾವು ಅಂತರ್ ಬೇಸಾಯವನ್ನು ಮಾಡುವುದರಿಂದ ಕಳೆಗಳನ್ನು ಕೂಡ ತಾವು ನಿಯಂತ್ರಿಸಬಹುದು. ಹಾಗಾಗಿ ಇಲ್ಲಿ ಮಳೆ ಜಾಸ್ತಿ ಆದಾಗ ರೋಗಗಳು ಕಾಟ ಜಾಸ್ತಿ, ಕಾಯಿ ಬಿಡುವಂತ ಸಂದರ್ಭ ಕಾಯಿ ಕೊರಕ ಇವೆಲ್ಲನೂ ಬರ್ತಾ ಇರುತ್ತೆ. ಹಾಗಾಗಿ ಹೂವು ಬಿಡುವುದಕ್ಕಿಂತ ಪೂರ್ವದಲ್ಲಿ ಬೆಳವಣಿಗೆ ಹಂತದಲ್ಲಿ ಏನಾದರೂ ಕಾಟ ಇರುತ್ತಾ ಇವುಗಳದ್ದು? ಹೌದು, ಈ ಹೆಸರು ಮತ್ತು ಉದ್ದಿನಲ್ಲಿ ಹಲವಾರು ರೋಗಗಳು ಬರ್ತಾವ ಮತ್ತು ಹಲವಾರು ಕೀಟಗಳ ಬಾಧೆ ಕೂಡ ನಾವು ನೋಡಬಹುದು. ಈ ಪ್ರಮುಖವಾಗಿ ಇದರಲ್ಲಿ ಬರ್ತಕ್ಕಂಥ ರೋಗಗಳು, ಅದರಲ್ಲೂ ಈ ವರ್ಷದ ವಿಶೇಷತೆಯನ್ನು ಹೇಳಬೇಕು ಅಂತಂದ್ರೆ ಆಲ್ರೆಡಿ ಬಿತ್ತನೆಗೆ ತಡವಾಗಿದೆ. ಈಗ ಬಿತ್ತನೆಗೆ ಸೂಕ್ತವಾದ ಕಾಲ ಅಂತಂದ್ರೆ ಜೂನ್ 15 ಒಳಗಾಗಿ, ಜೂನ್ ಮೊದಲ ವಾರದಿಂದ ಜೂನ್ 2 ಅಂತ ಹೇಳ್ತೀವಿ ನಾವು. ಜೂನ್ 2 ಅಥವಾ 3 ನಂತರ ಬಿತ್ತಿರುವ ಬೆಳೆಗಳಲ್ಲಿ ರೋಗಬಾಧೆ ಮತ್ತು ಕೀಟಬಾಧೆ ಎರಡೂ ಕೂಡ ಹೆಚ್ಚಿಗೆ ಕಂಡು ಬರ್ತೈತಿ. ಅದರಲ್ಲೂ ತಡವಾಗಿ ಬಿತ್ತಿರುವ ಬೆಳೆಗಳಲ್ಲಿ ಪ್ರಮುಖ ಬರುವ ರೋಗ ಅಂತಂದ್ರೆ ಅದು ಬೂದಿ ರೋಗ. ಈ ಬೂದಿ ರೋಗ ಒಂದು ಶಿಲೀಂಧ್ರದಿಂದ ಬರತಕ್ಕಂಥ ರೋಗ ಆಗಿದ್ದು, ಮೊದಲಿಗೆ ಬಿಳಿ ಬಣ್ಣದ ಚುಕ್ಕೆಗಳು, ಪೌಡರಿನಂತ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸಿಕೊಳ್ತವ. ನಂತರದ ದಿನಗಳಲ್ಲಿ ಆ ಬಿಳಿ ಬಣ್ಣದ ಪುಡಿ ಇಡೀ ಎಲೆಯ ತುಂಬಾ ಹರಡಿಕೊಂಡು ಆ ಗಿಡ ಏನು ತನ್ನ ಆಹಾರವನ್ನು ತಯಾರಿಸಬೇಕಾಗಿತ್ತು ಅದರ ಪ್ರಮಾಣ ಕುಂಠಿತವಾಗ್ತದೆ. ಇದರ ಪರಿಣಾಮ ಇಳುವರಿ ಮೇಲೆ ತಾವು ಕಾಣಬಹುದು. ಅದು ಏನು ತನ್ನ ಆಹಾರವನ್ನು ತಯಾರಿಸಬೇಕಾಗಿತ್ತು ಅದನ್ನು ಮಾಡದೇ ಇರುವುದರಿಂದ ಕಾಳುಗಳು ಜೋಳ ಆಗಿ ಇಳುವರಿ ಪ್ರಮಾಣ ಬಹಳಷ್ಟು ಕುಂಠಿತವಾಗ್ತದೆ. ಇನ್ನು ಈ ಬೂದಿ ರೋಗದ ನಿರ್ವಹಣೆಗೆ ಏನ್ ಮಾಡಬೇಕು ಅಂತಂದ್ರೆ, ಅದು ಬೂದಿ ರೋಗ ಮೊದಲ ಹಂತದಲ್ಲಿ ಕಾಣಿಸಿಕೊಂಡಾಗ 1 mL ಹೆಕ್ಸಾಕೋನಾಜೋಲ್ ಅಂತಕ್ಕಂತ ಒಂದು ರಾಸಾಯನಿಕವನ್ನ, ಅಥವಾ 1 mL ಪ್ರೊಪಿಕೋನಾಜೋಲ್ ಅಂತಕ್ಕಂತ ರಾಸಾಯನಿಕವನ್ನ ಸಿಂಪರಣೆ ಮಾಡುವುದರಿಂದ ಈ ರೋಗವನ್ನ ನಿಯಂತ್ರಣ ಮಾಡಬಹುದು. ಪ್ರಾರಂಭದಲ್ಲಿ ಮಾಡೋದು ಒಳ್ಳೆಯದು. ಆ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಯಾವುದನ್ನ ಮೊದಲ ಹಂತದಲ್ಲಿ ನಿರ್ವಹಣೆ ಮಾಡೋದು ಬಹಳ ಸೂಕ್ತವಾಗಿರ್ತದೆ. ಅದು 2nd ಹಂತ ಅಥವಾ 3nd ಹಂತಕ್ಕೆ ತಲುಪೋಕ್ಕಿಂತ ಮುಂಚೆ ನಿಯಂತ್ರಣ ನಾವು ಮಾಡಿದ್ರೆ ಅದನ್ನ ಒಳ್ಳೆಯ ರೀತಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇಳುವರಿ ಮೇಲೆ ದುಷ್ಪರಿಣಾಮ ಕಡಿಮೆ, ದುಷ್ಪರಿಣಾಮ ಆಗದೇ ಇರುವ ಹಾಗೆ ನಾವು ನೋಡಿಕೊಳ್ಬಹುದು. ಇನ್ನ 2nd ರೋಗ ಅಂತಂದ್ರೆ ಎಲೆ ಚುಕ್ಕಿ ರೋಗ. ಈ ಎಲೆ ಚುಕ್ಕಿ ರೋಗನು ಕೂಡ 2 ರೀತಿಯ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ. ಒಂದು ಸರ್ಕೋಸ್ಪೋರ ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಇನ್ನೊಂದು ಅಂತ್ರಾಕ್ನೋಸ್ ಅಂತ ಕರಿತೀವಿ. ಈ 2 ರೀತಿಯ ಎಲೆ ಚುಕ್ಕೆ ರೋಗಗಳಲ್ಲಿ ಏನಾಗ್ತದೆ, ಮೊದಲ ಹಂತದಲ್ಲಿ ಸಣ್ಣ ಸಣ್ಣ ಎಲೆ ಚುಕ್ಕೆಗಳು ಕಾಣಿಸ್ಕೊಳ್ತಾವ. ನಂತರ ದಿನಗಳಲ್ಲಿ ಅವು ಒಂದಕ್ಕೊಂದು ಸೇರಿಕೊಂಡು ಇಡೀ ಎಲೆ ಸುಟ್ಟಂತಾಗಿ ಎಲೆಗಳು ಉದುರಿ ಹೋಗ್ತಾವ. ಎಲೆಗಳು ಉದುರಿ ಹೋಗುವುದರಿಂದ ಆ ಗಿಡ ತನ್ನ ಆಹಾರವನ್ನು ತಯಾರಿಸೋದು ಪ್ರಮಾಣ ಕಡಿಮೆ ಆಗಿ ಅದರ ಪರಿಣಾಮ ಇಳುವರಿ ಮೇಲಾಗ್ತದೆ, ಇಳುವರಿ ಕುಂಠಿತ ಆಗ್ತದೆ. ಇನ್ನು ಈ ರೋಗದ ನಿರ್ವಹಣೆಗೂ ಕೂಡ ತಾವೇನ್ ಮಾಡಬಹುದು ಅಂತಂದ್ರೆ, ಅಂತ್ರಾಕ್ನೋಸ್ ಅಂತಕ್ಕಂತ ಒಂದು ರೋಗ ಬೀಜದಿಂದ ಮತ್ತು ಭೂಮಿಯಲ್ಲಿರುವ ಪಳಿಯುಳಿಕೆಗಳಿಂದ ಕೂಡ ಹರಡುವಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ತಾವು ಬೀಜೋಪಚಾರದಿಂದ ಈ ರೋಗಗಳ ನಿರ್ವಹಣೆಗೆ ಕ್ರಮಗಳನ್ನು ಕೈಗೊಳ್ಬಹುದು. ನಾನು ಆಗಲೇ ತಿಳಿಸಿಕೊಟ್ಟಿರುವ ಹಾಗೆ ಕಾರ್ಬನ್ ಡೈಜಿಮ್ ಅಂತಕ್ಕಂತ ಒಂದು ರಾಸಾಯನಿಕವನ್ನ 2 ಗ್ರಾಂ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಲೇಪನ ಮಾಡಿ ಬಿತ್ತುವುದು. ನಂತರ ಆ ಬೆಳೆಯ ಹಂತದಲ್ಲಿ ಈ ರೋಗ ಕಾಣಿಸಿಕೊಂಡ್ರೆ ಕಾರ್ಬನ್ ಡೈಜಿಮ್ ಅಂತಕ್ಕಂತ ರಾಸಾಯನಿಕವನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು, ಅಥವಾ ಹೆಕ್ಸಾಕೋನಾಜೋಲ್ ಅಂತಕ್ಕಂಥ ರಾಸಾಯನಿಕವನ್ನು ಸಿಂಪರಣೆ ಮಾಡಬಹುದು, ಅಥವಾ ಸಂಯುಕ್ತ ಶಿಲೀಂಧ್ರ ನಾಶಕಗಳು ಇದಾವೆ ಈಗ, ಅದನ್ನು 0.5 ಗ್ರಾಂನಷ್ಟು ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟೆಬ್ಯುಕೋನಾಜೋಲ್ಗಳಿಂದ ಮಿಶ್ರಣವಾದಂಥ ರಾಸಾಯನಿಕವನ್ನು ಸಿಂಪರಣೆ ಮಾಡುವುದರ ಮೂಲಕ ಈ ರೋಗವನ್ನು ತಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಇನ್ನು ಇದರಲ್ಲಿ ಕಾಡುವ ಮತ್ತೊಂದು ಅತಿ ಭಯಾನಕ ರೋಗ ಅಂತಂದ್ರೆ ಹಳದಿ ನಂಜಾನು ರೋಗ. ಹೆಂಗ ಮನುಷ್ಯರಿಗೆ ವೈರಸ್ ನಿಂದ ಬರ್ತಕ್ಕಂಥ ರೋಗಗಳು ಭಯಾನಕ ಅಂತ ಹೇಳ್ತೀವಿ, ಅದೇ ರೀತಿ ಬೆಳೆಗಳಲ್ಲೂ ಕೂಡ ಈ ವೈರಸ್ ನಿಂದ ಬರ್ತಕ್ಕಂಥ ರೋಗಗಳನ್ನ ನಿಯಂತ್ರಣ ಮಾಡುವುದು ಬಹಳಷ್ಟು ಕಷ್ಟದಾಯಕ. ಆದ ಕಾರಣ ಇದನ್ನ ನಿರ್ವಹಣೆ ಮಾಡುವುದಕ್ಕೆ ಅತ್ಯಂತ ಒಳ್ಳೆಯ ಉಪಾಯ ಅಂತಂದ್ರೆ ನಿರೋಧಕತೆಯನ್ನ ಹೊಂದಿರತಕ್ಕಂಥ ತಳಿಯನ್ನ ಉಪಯೋಗಿಸುವುದು, ಅದು ಪ್ರಮುಖವಾದ ಉಪಾಯ. ಇನ್ನ ನಮಗೆ ಆ ರೋಗ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿಯ ಲಭ್ಯತೆ ಇಲ್ಲ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಬೇರೆ ಬೇರೆ ಕ್ರಮಗಳನ್ನು ವಹಿಸಿ ಆ ರೋಗ ಹರಡದೇ ಇರುವಂಗೆ, ಆ ರೋಗ ಬರದೇ ಇರುವಂಗೆ ನಾವು ಕ್ರಮಗಳನ್ನು ಅನುಸರಿಸಬಹುದು. ಈ ಹಳದಿ ನಂಜಾನು ರೋಗ ಬೇಸಿಗೆಯಲ್ಲಿ ಅತಿ ಹೆಚ್ಚಿಗೆ ಬರ್ತದೆ. ಆದ ಕಾರಣ ಬೇಸಿಗೆಯಲ್ಲಿ ಈ ಬೆಳೆಯನ್ನು ಬೆಳೆಯುವಾಗ ಹೆಸರಿನಲ್ಲಿ ಮತ್ತೊಂದು ತಳಿ ಐತಿ, ಈ DGGV2 ಮತ್ತು DGGV1 ಅಂತ ಏನ್ ಹೇಳಿದೆ ನಾನು, ಆ ತಳಿಗಳನ್ನು ಬಿಟ್ಟು ಇನ್ನೊಂದು ತಳಿ ಇದೆ, ಅದು ಶ್ರೇಯ ಅಂತ ಕರಿತೀವಿ. IPM 2-14 ಅಂತ ಕೂಡ ಇಂಗ್ಲಿಷ್ ಅಲ್ಲಿ ಕರಿತೀವಿ ಅದನ್ನ. ಈ ಒಂದು ತಳಿಯನ್ನ ತಾವು ಬೇಸಿಗೆಯಲ್ಲಿ ಬೆಳೆಯುವುದರಿಂದ ಈ ರೋಗವನ್ನ ನಿಯಂತ್ರಣ ಮಾಡಬಹುದು. ಇನ್ನು ಈ ರೋಗ ಬಿಳಿ ನೊಣದಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತತಿ. ಆದ ಕಾರಣ ಈ ರೋಗವನ್ನು ನಿಯಂತ್ರಣ ಮಾಡಲು ಆ ಬಿಳಿ ನೊಣಗಳನ್ನ ನಿಯಂತ್ರಣ ಮಾಡ್ಬೇಕಾಗ್ತೈತಿ ನಾವು. ಆದ ಕಾರಣ ಅದಕ್ಕೇನ್ ಸಿಂಪರಣೆ ಮಾಡಬೇಕು ಅಂತಂದ್ರೆ ಥಯೋಮಿಥಾಕ್ಸಾಮ್ ಅಂತಕ್ಕಂತ ಒಂದು ರಾಸಾಯನಿಕವನ್ನ 0.3 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ರೋಗದ ನಿಯಂತ್ರಣವನ್ನ ತಾವು ಮಾಡಬಹುದು. ಇನ್ನು ಕೀಟಗಳು, ಇನ್ನು ಈ ಹೆಸರು ಮತ್ತು ಉದ್ದಿನಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಕೀಟಗಳಂತಂದ್ರೆ, ಒಂದು ಅಗ್ರೋಮೈಜಿಡ್ ಅಂತಕ್ಕಂಥ ಒಂದು ಕೀಟ, ಅಗ್ರೋಮೈಜಿಡ್ ನೊಣ ಅಂತ ಕರಿತೀವಿ. ಇದು ಮರಿಗಳು ದೇಟು ಮತ್ತು ಕಾಂಡದ ಮೇಲೆ ಕೊರೆದು ತಿನ್ನುವುದರಿಂದ ಇಳುವರಿಯಲ್ಲಿ ಪರಿಣಾಮ ಆಗ್ತದೆ. ಇನ್ನು ಇವುಗಳ ನಿಯಂತ್ರಣಕ್ಕೆ ತಾವು ಏನ್ ಮಾಡಬಹುದು ಅಂತಂದ್ರೆ 0.2 ಮಿಲಿಲೀಟರ್ ಇಮಿಡಾಕ್ರೋಪಿಡ್ ಅನ್ನ ಅಥವಾ 0.3 ಗ್ರಾಂ ಥಯೋಮಿಥಾಕ್ಸಾಮ್ ಅನ್ನ ಸಿಂಪರಣೆ ಮಾಡುವುದರಿಂದ ಈ ಅಗ್ರೋಮೈಜಿಡ್ ನೊಣಗಳನ್ನ ತಾವು ನಿಯಂತ್ರಣ ಮಾಡ್ಬೋದು. ಇನ್ನು ಮತ್ತೆ ಪ್ರಮುಖವಾಗಿರತಕ್ಕಂಥ ಮತ್ತೆ ಕೀಟಗಳಂತಂದರೆ ಸಸ್ಯ ಹೇನು ಮತ್ತು ಥ್ರಿಪ್ಸ್, ಅಫೀಡ್ಸ್ ಮತ್ತು ಥ್ರಿಪ್ಸ್ ಅಂತೇನು ಬರ್ಬೋದು. ಇವು ಪ್ರಮುಖವಾಗಿ ಬೆಳೆಯು 30-35 ದಿನ ಹಂತ ತಲುಪೋದ್ರವರೆಗೆ ಈ ರಸ ಹೀರುವ ಕೀಟಗಳ ಬಾಧೆ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಅವು ರಸಭರಿತವಾಗಿರ್ತವೆ. ಹಾಂ, ಆವಾಗ ಅದು ರಸಭರಿತವಾಗಿರೋದ್ರಿಂದ ಈ ಕೀಟಗಳ ಬಾಧೆ ಮತ್ತು ಬೆಳೆ ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ ಅದು ಹಂತದಲ್ಲಿ ಇರುವಾಗ ರೋಗ ಅಥವಾ ಕೀಟ ಬಾಧೆಗೆ ಸ್ವಲ್ಪ ತುತ್ತಾಗ್ತವೆ. ಇನ್ನು ಬೆಳೆ ಮಧ್ಯ ಹಂತದಲ್ಲಿರುವಾಗ ಎಲೆ ತಿನ್ನುವ ಕೀಟಗಳ ಬಾಧೆ ಹೆಚ್ಚಿಗೆ ಇರ್ತೈತಿ. ಕಾಯಿ ಮತ್ತು ಹೂ ಆಡುವ ಸಂದರ್ಭದಲ್ಲಿ ಕಾಯಿ ಕೊರಕ ಮತ್ತು ಕಾಂಡ ಕೊರಕದ ಬಾಧೆ ಈ ರೀತಿಯಾಗಿರ್ತೈತಿ. ಮೊದಲ ಹಂತದಲ್ಲಿ ರಸ ಹೀರುವ ಕೀಟಗಳ ಸಂಖ್ಯೆ ಹೆಚ್ಚಿಗೆ ಇದ್ರೆ ಮಧ್ಯ ಹಂತದಲ್ಲಿ ಎಲೆ ತಿನ್ನುವ ಕೀಟಗಳ ಬಾಧೆ, ಕೊನೆಯ ಹಂತದಲ್ಲಿ ಕಾಂಡ ಕೊರಕ ಮತ್ತು ಕಾಯಿ ಕೊರಕಗಳ ಬಾಧೆ ಈ ರೀತಿಯಾಗಿ ತಾವು ನೋಡ್ಬೋದು. ಇನ್ನು ಈ ರಸ ಹೀರುವ ಕೀಟಗಳಾದ ಹೇನು ಮತ್ತು ಥ್ರಿಪ್ಸ್ಗಳನ್ನು ಇವೇನು ಮಾಡ್ತಾವ, ಎಲೆ ಕುಡಿ ಕಾಂಡ ಯಾವ ಮೃದುವಾದ ಏನು ಗಿಡದ ಪಾರ್ಟ್ಗಳಿರ್ತಾವ ಅಂಥದ್ರ ಮೇಲೆ ಕೂತು ರಸ ಹೀರುವುದರಿಂದ ಅದು ಸರಿಯಾಗಿ ಕಾಯಿ ಕಟ್ಟೋದಿಲ್ಲ, ಸರಿಯಾಗಿ ಹೂ ಉದುರಿ ಬೀಳ್ಬೋದು. ಈ ರೀತಿಯಾಗಿ ಹೂಗಳ ಸಂಖ್ಯೆ ಕಡಿಮೆ ಆಗಿ ಕಾಯಿಗಳ ಸಂಖ್ಯೆ ಕಡಿಮೆ ಆಗುವುದರಿಂದ ಅದರ ಒಂದು ಪರಿಣಾಮ ದುಷ್ಪರಿಣಾಮ ಇಳುವರಿ ಮೇಲೆ ನಾವು ನೋಡ್ಬೋದು. ಇವುಗಳ ನಿಯಂತ್ರಣಕ್ಕೆ ತಾವೇನು ಮಾಡ್ಬೋದು ಅಂತಂದರೆ ಪ್ರತಿ ಲೀಟರ್ ನೀರಿಗೆ 0.2 ml ಇಮಿಡಾಕ್ರೋಪಿಡ್ ಅಥವಾ 1 ml ಮಿಥೈಲ್ ಪೆರಾಥಿಯಾನ್ ಅಥವಾ 0.3 gram ಥಯೋಮಿಥಾಕ್ಸಾಮ್ ಬೆರೆಸಿ ಸಿಂಪರಣೆ ಮಾಡುವುದರಿಂದ ರಸ ಹೀರುವ ಕೀಟಗಳನ್ನು ತಾವು ನಿಯಂತ್ರಣ ಮಾಡ್ಬೋದು. ಇನ್ನು ಕಾಯಿ ಕೊರಕಗಳು ಬರ್ತಾವೆ. ಈ ಕಾಯಿ ಕೊರಕಗಳು ಏನು ಮಾಡ್ತಾವೆ, ಕಾಯಿ ಮೇಲೆ ಡ್ಯಾಮೇಜ್ ಮಾಡುವುದರಿಂದ ಇಳುವರಿ ಕುಂಠಿತ ಆಗ್ತೈತಿ. ಈ ಕಾಯಿ ಕೊರಕಗಳ ಒಂದು ನಿಯಂತ್ರಣಕ್ಕೆ ತಾವೇನು ಮಾಡ್ಬೋದು ಅಂತಂದರೆ ಪ್ರೊಪೆನಪಾಸ್ 2 ml ಅಥವಾ 0.5 ml ಲ್ಯಾಂಬ್ಡಾ ಸೈಲೋತ್ರಿನ್ ಅಥವಾ 0.2 ml ಸ್ಪೈನೋಸ್ಯಾಡ್ ಅಂತಕ್ಕಂಥ ರಾಸಾಯನಿಕವನ್ನು ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ಕಾಯಿ ಕೊರಕಗಳನ್ನು ಕೂಡ ತಾವು ನಿಯಂತ್ರಣ ಮಾಡ್ಬೋದು. ಇನ್ನು ಈ ಹೆಸರು ಮತ್ತು ಉದ್ದಿನಲ್ಲಿ ಎಲೆ ತಿನ್ನುವ ಕೀಟ ಅಂತಂದರೆ ಅದು ಕೊಂಬಿನ ಹುಳ ಅಂತ ಕರಿತೀವಿ ನಾವು. ಈ ಕೊಂಬಿನ ಹುಳ ಏನು ಮಾಡ್ತೈತಿ ಅಂದರೆ ಇವು ಹೆಸರು ಎಳ್ಳು ಮತ್ತು ಉದ್ದಿನ ಬೆಳೆಗಳಲ್ಲಿ ಎಲೆಗಳನ್ನು ತಿಂದ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾವೆ. ಇವುಗಳ ನಿಯಂತ್ರಣಕ್ಕೆ ಏನು ಮಾಡ್ಬೋದು ಅಂತಂದರೆ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡುವುದು ಮತ್ತು ದೊಡ್ಡದಾದ ಕೀಟಗಳು ಕಾಣಿಸಿಕ್ಕಿದ್ರೆ ಅದನ್ನು ಕೈಯಿಂದ ಆರಿಸಿ ತೆಗೆದು ಸಾಯಿಸುವುದು. ಅಂದರೆ ಪಕ್ಷಿಗಳನ್ನು ಆಕರ್ಷಿಸಿ ಮಾಡುವುದು. ಹಾಂ, ಪಕ್ಷಿಗಳಿಗೆ ಕೂಡೋದಕ್ಕೆ ರೆಂಬೆ ಕೊಂಬೆಗಳನ್ನು ಬರ್ಡ್ ಪರ್ಚೇಸ್ ಅಂತ ಏನು ಹೇಳ್ತೀವಿ ಅವುಗಳನ್ನ ನಿಲ್ಲಿಸೋದ್ರ ಮುಖಾಂತರ ಅಥವಾ ಈ ಬೆಳೆಗಳಲ್ಲಿ ಒಂದಿಷ್ಟು ಗೋವಿನ ಜೋಳದ ಕಾಳುಗಳನ್ನು ಮಿಶ್ರಣ ಮಾಡಿ ಬಿತ್ತುವುದರಿಂದ ಅವು ದೊಡ್ಡದಾಗಿರೋದ್ರಿಂದ ಅದರ ಮೇಲೆ ಪಕ್ಷಿಗಳು ಬಂದು ಕೂತ್ಕೊಂಡು ಎಲ್ಲಿ ಹುಳುಗಳು ಕಾಣಿಸ್ತಾವೋ ಅವನ್ನ ಆರಿಸಿ ತಿಂತಕ್ಕಂಥ ಕೆಲಸ ಕೂಡ ಆಗ್ತೈತಿ. ಆ ರೀತಿ ಕೂಡ ನಿಯಂತ್ರಣ ಮಾಡ್ಬೋದು. ಇನ್ನು ಹೊಲದಲ್ಲಿ ತಾವು ಹೇಳದಂಗೆ ಮಂಡಕ್ಕಿ ಚೆಲ್ಲೋದ್ರ ಮುಖಾಂತರ ಪಕ್ಷಿಗಳನ್ನು ಆಕರ್ಷಿಸಿ ಆ ಪಕ್ಷಿಗಳು ಈ ಹುಳುಗಳನ್ನು ತಿಂದು ನಿಯಂತ್ರಣ ಮಾಡುವಂತೆ ಕೂಡ ತಾವು ಮಾಡ್ಬೋದು. ಇಷ್ಟು ಕೀಟ ಮತ್ತು ರೋಗಗಳು. ಇನ್ನು ಅವು ಕಟಾವಿಗೆ ಬರುವಂಥ ಸಂದರ್ಭದೊಳಗೆ ಏನೇನು ಗಮನಿಸ್ಬೇಕು, ಅಲ್ಲಿ ಏನಾದರೂ ಕಾಳಜಿ ವಹಿಸಬೇಕಾಗುತ್ತೆ? ಈ ಹೆಸರು ಮತ್ತು ಉದ್ದನ್ನು ಕಟಾವು ಮಾಡೋ ಒಂದು ಹಂತದಲ್ಲಿ ಆಳುಗಳ ಲಭ್ಯತೆ ಈಗಿನ ಒಂದು ವಾತಾವರಣದಲ್ಲಿ ಭಾಳಷ್ಟು ತೊಂದರೆ ಇರುವುದರಿಂದ ಈ ಮಷಿನ್ ಕಟಾವಿಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ನಾನಾಗಲೇ ತಿಳಿಸ್ಕೊಟ್ಟೆ, ಹೆಸರಿನಲ್ಲಿ DGGV2 ಅಂತಕ್ಕಂಥದ್ದು, DGG1 ಅಂತಕ್ಕಂಥದ್ದು, ಇವೆಲ್ಲ ಮಷಿನ್ ಕಟಾವಿಗೆ ಸೂಕ್ತವಾದ ತಳಿಗಳು. ಅಂಥ ತಳಿಗಳನ್ನು ಬೆಳೆದು ಮಷಿನ್ ಕಟಾವಿನಿಂದ ತಾವು ಕೊಯ್ಲು ಮಾಡುವುದರಿಂದ ಆಳುಗಳ ಒಂದು ಕೊರತೆಯನ್ನು ತಾವು ನೀಗಿಸ್ಬೋದು. ಇನ್ನು ಈ ಮಷಿನ್ ಕಟಾವಿಗೆ ಸೂಕ್ತವಾಗೋ ಥರ ಯಾವ ರೀತಿ ಮಾಡಬೇಕು ಅಂತಂದರೆ ಹೆಸರಿನಲ್ಲಿ ಮತ್ತು ಉದ್ದಿನಲ್ಲಿ ತಮಗೆಲ್ಲ ಅನುಭವಕ್ಕಿರುವ ಹಾಗೆ ಅದು ಒಂದೇ ಸಾರಿ ಎಲೆಗಳೆಲ್ಲ ಉದುರಿ ಹೋಗಿ ಕಾಯಿಗಳನ್ನು ಸರಳವಾಗಿ ಬಿಡಿಸೋ ರೀತಿ ಆಗೋದಿಲ್ಲ. ಒಂದಿಷ್ಟು ಎಲೆಗಳು ಹಸಿರಾಗಿ ಹಾಗೆ ಉಳ್ಕೊಂಡಿರ್ತಾವೆ. ಆ ರೀತಿ ನಾವು ಮಷಿನನ್ನು ಉಪಯೋಗಿಸೋಕೆ ಹೋದರೆ ಆ ಹಸಿರು ಎಲೆ ನಮ್ಮ ಇಳುವರಿ ಜೊತೆ ಏನು ನಾವು ಬೆಳೆ ಏನು ಕೊಯ್ಲು ಮಾಡ್ತಿರ್ತೀವಿ ಆ ಕಾಳುಗಳ ಜೊತೆ ಮಿಶ್ರಣ ಆಗುವುದರಿಂದ ಅದರದ ಒಂದು ಕ್ವಾಲಿಟಿ ಕೂಡ ಕಡಿಮೆ ಆಗ್ತೈತಿ. ಆಮೇಲೆ ತೂರ್ಕೋಬಹುದು. ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಮಷಿನ್ ಹಾರ್ವೆಸ್ಟ್ ಮುಖಾಂತರ ತಾವು ಮಾಡಬೇಕು ಅಂತಂದರೆ ಅಲ್ಲಿ ಏನು ಮಾಡಬೇಕು, ಮಷಿನ್ ಉಪಯೋಗಿಸುವ 3-4 ದಿನ ಮೊದಲು ಪ್ಯಾರಾಕ್ವಾಟ್ ಅಂತಕ್ಕಂಥ ಒಂದು ಕಳೆ ನಾಶಕ ಬರ್ತೈತಿ. ಆ ಕಳೆ ನಾಶಕವನ್ನು ತಾವು ಬೆಳೆ ಮೇಲೆ ಸಿಂಪರಣೆ ಮಾಡುವುದರಿಂದ ಅವು ಎಲೆಗಳೆಲ್ಲ ಉದುರಿಬಿಡ್ತಾವ. 3-4 ದಿನ ಮೊದಲು ಪ್ರತಿ ಲೀಟರ್ಗೆ 4 ml ನಷ್ಟು ಈ ಪ್ಯಾರಾಕ್ವಾಟನ್ನ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಎಲೆಗಳೆಲ್ಲ ಉದುರಿ ಹೋಗಿ ಗಿಡದ ದೇಟು ಮತ್ತು ಕಾಯಿಗಳು ಮಾತ್ರ ಉಳಿಯೋದ್ರಿಂದ ಅವಾಗ ತಾವು ಮಷೀನ್ ಉಪಯೋಗಿಸಿದ್ರೆ ಹಸನಾದ ಕಾಳುಗಳು ತಮಗೆ ಸಿಗ್ತಾವೆ. ಈ ರೀತಿ ಮಷೀನ್ ಕಟಾವಲ್ಲೂ ಕೂಡ ತಾವು ಸುಧಾರಿತ ಕ್ರಮಗಳನ್ನು ಅನುಸರಿಸಿ ಉತ್ತಮವಾದ ಇಳುವರಿ ಮತ್ತು ಸ್ವಚ್ಛವಾದ ಕಾಳುಗಳನ್ನು ಪಡಿಬೋದು. ಯಾಕಂದರೆ ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಈಗ ಕಳೆನಾಶಕಗಳನ್ನು, ಕೀಟನಾಶಕ, ರೋಗನಾಶಕ ಎಲ್ಲವನ್ನು ಬಳಸೋದ್ರಿಂದ ಅದರ ಒಂದು ಅಂಶ ಅದರೊಳಗೆ ಉಳಿದ ಬೀಳುತ್ತೆ. ಹಾಗಾಗಿ ಅದು ಏನಾರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ ಅನ್ನೋ ಹೆದರಿಕೆ. ಈ ಒಂದು ಪ್ಯಾರಾಕಾಟ್ ಅಂತಕ್ಕಂಥ ರಾಸಾಯನಿಕ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಳಿದಿದೆ ಅನ್ನೋದನ್ನು ಕೂಡ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿಸಲಾಗಿದ್ದು ಅದು ಯಾವುದೇ ರೀತಿಯಾಗಿ ಅದರಲ್ಲಿ ಉಳಿದುಕೊಳ್ಳದೆ ಯಾವುದೇ ದುಷ್ಪರಿಣಾಮವನ್ನು ಹೊಂದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕಂಡುಕೊಂಡಿದ್ದೀವಿ. ಆದರೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ರಾಸಾಯನಿಕಗಳ ಪ್ರಮಾಣ ಕಡಿಮೆ ಆಗಬೇಕು, ಬಳಸುವಿಕೆ ಆದ ಎಲ್ಲವೂ ಕೂಡ ಕಡಿಮೆ ಆಗಬೇಕಂತಕ್ಕಂಥದ್ದು ಕೂಡ ನಮ್ಮ ಅನಿಸಿಕೆ. ನಾವು ಎಲ್ಲ ರೈತರಿಗೂ ಕೂಡ ರಾಸಾಯನಿಕಗಳನ್ನು ಬಳಸ್ರಿ ಅಂತ ಹೇಳೋದಿಲ್ಲ. ಈ ಕಟಾವು ಮಾಡ್ತೀವಿ, ಆಳು ನಮ್ಮಲ್ಲಿ ಜಾಸ್ತಿ ಸಿಗ್ತಾ ಇಲ್ಲ ಅಂತೇಳಿ, ಅದು ಕಟಾವು ಮಾಡಿದ ಕಾಳಷ್ಟು ನಮಗೆ ಬರ್ತವೆ, ಉಳಿದಿದ್ದೆಲ್ಲ ತ್ಯಾಜ್ಯ ಅಲ್ಲೇ ಉಳ್ಕೊಂಡ್ಬಿಡ್ತವೆ ಹೊಲದಲ್ಲಿ. ಹೇಗೆ? ಹೌದು ಸರ್, ಈ ಮಷಿನ್ ಕಟಾವಿನಿಂದ ಮಾಡುವುದರಿಂದ ಅದು ಉಳಿದ ಪಾರ್ಟ್ ನಮಗೆ ಕಾಳು ಮಾತ್ರ ಸಿಕ್ಕು, ಉಳಿದದ್ದೆಲ್ಲ ಕೂಡ ಭೂಮಿಗೆ ಹೋಗುತ್ತೆ. ಹಾಗೆ ಹೋಗುವುದರಿಂದ ರೈತರಿಗೆ ಹೊಟ್ಟು ಡೈರೆಕ್ಟಾಗಿ ಸಿಗಲಿಕ್ಕಿಲ್ಲ. ಆದರೆ ಒಂದು ಪಳಿಯುಳಿಕೆಗಳು ಭೂಮಿಗೆ ಹೋಗುವುದರಿಂದ ಕೂಡ ಇವು ಸಾರಜನಕದಲ್ಲಿ ಬಹಳಷ್ಟು ಹೊಂದಿರೋದ್ರಿಂದ ಆ ಒಂದು ಸಾರಜನಕ ಭೂಮಿಗೆ ಹಾಕಿದಂಗೂ ಕೂಡ ಆಗುತ್ತೆ. ಸ್ವಚ್ಛವಾದ ಈ ರೀತಿ ಕಟಾವು ಮಾಡಿದಾಗ ನೇರವಾಗಿ ಮಾರ್ಕೆಟ್ಗೆ ಕಳಿಸ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಸರಿಯಾಗಿ ಒಣಗಿಸಿ ತುಂಬಿ ಅವು ಕಾಳುಗಳು ಕೆಡದೇ ಇರುವ ರೀತಿಯಲ್ಲಿ ಒಂದು ಸರಿಯಾದ ಪ್ರಮಾಣದಲ್ಲಿ ಒಣಗಿಸಿ ನಂತರ ಮಾರಾಟ ಮಾಡುವುದು ಸೂಕ್ತ. ಆಮೇಲೆ ಇವು ಬೇಳೆಕಾಳುಗಳು ಯಾವುದೇ ಹೈಬ್ರಿಡ್ ಆಗಿರದೇ ಇರುವುದರಿಂದ ತಮಗೆ ಮನೆಗೆ ಬೇಕಾದಂಥ ಕಾಳುಗಳನ್ನು ಮತ್ತು ಮುಂದಿನ ಸೀಸನ್ಗೆ ಬೀಜಕ್ಕೆ ಬೇಕಾಗಿರ್ತಕ್ಕಂಥ ಕಾಳುಗಳನ್ನು ತಾವೇ ಕೂಡ ಶೇಖರಣೆ ಮಾಡಿಟ್ಟುಕೊಳ್ಳುವುದು, ಅದನ್ನು ಸರಿಯಾದ ಪ್ರಮಾಣದಲ್ಲಿ ಒಣಗಿಸಿ ಇಟ್ಟುಕೊಳ್ಳುವುದು ಸೂಕ್ತ. ತೀರಾ ಜಾಸ್ತಿನೂ ಇರಬಾರ್ದು, ಒಣಗಿರಬಾರ್ದು. ಹಾಂ, ಜಾಸ್ತಿ ಕೂಡ ಒಣಗಿಸಬಾರ್ದು. ಅದರಿಂದ ಕೂಡ ಅದೇನಾಗುತ್ತೆ, ಬೀಜ ಮೊಳಕೆ ಒಡೆಯುವ ಪ್ರಮಾಣ ಕಡಿಮೆ ಆಗುತ್ತೆ. ಹಂಗಂತ ಜಾಸ್ತಿ ಹಸಿಯಾಗಿ ಕೂಡ ಇಡಬಾರ್ದು, ಯಾಕಂದ್ರೆ ಅದನ್ನ ಶೇಖರಣೆ ಮಾಡಿ ಇಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ಅದು ಶಿಲೀಂಧ್ರ ಬೆಳೆದು ಅದು ಕೂಡ ಬೆಳೆ ಹಾಳಾಗುತ್ತೆ. ಗೊತ್ತಾಗುತ್ತೆ, ಕೈ ಹಿಡಿದು ನೋಡಿದ್ರೆ ಎಷ್ಟು ಒಣಗಿದೆ ಅಂತೇಳಿ. ಹಾ, ಗೊತ್ತಾಗುತ್ತೆ. ಕಟ್ ಅಂತ ಅನ್ಬೇಕು ಅಂತ ಏನ್ ಹೇಳ್ತೀವಿ, ಆ ಪ್ರಮಾಣದಲ್ಲಿ ಒಣಗಿದ್ರೆ ಸಾಕು. ಯಾಕಂದ್ರೆ ಶೇಖರಣೆ ಮಾಡಿದಂತ ಸಂದರ್ಭದೊಳಗೆ ಶೇಖರಣೆ ಕೀಟಗಳು ಕೂಡ ಬರ್ತವೆ ಇಲ್ಲಿ. ಹಾ, ಶೇಖರಣೆ ಕೀಟಗಳ ಸಮಸ್ಯೆ ಕೂಡ ಇದೆ. ಅದಕ್ಕೂ ಏನಾರ ಉತ್ತರ ಇರದೆಯಾ? ಅದಕ್ಕೆ ತಾವು ಎಣ್ಣೆ ಲೇಪನ ಮಾಡಿ ಇಡುವುದರಿಂದ ಬೂದಿ ಹಾಕ್ತಾರೆ ರೈತರು. ಕೆಲವೊಬ್ರು ಬೂದಿಯೇ ಹಾಕುವುದರಿಂದ ಬೇವಿನ ತಪ್ಪಲ, ಬೇರೆ ಬೇರೆ ಎಲೆಗೆ ಗಿಡದ ಎಲೆಗಳ ತಪ್ಪಲುಗಳನ್ನು ಅಲ್ಲಿ ಹಾಕಿಡುವುದರಿಂದ. ಆಮೇಲೆ ಕೆಲವೊಂದು ರಾಸಾಯನಿಕಗಳು, ಅವು ಫ್ಯುಮಿಗಂಟ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಟ್ಯಾಬ್ಲೆಟ್ಸ್ ರೂಪದಲ್ಲಿ ಸಿಗ್ತಾವೆ, ಅದನ್ನು ಕೂಡ ಅದರಲ್ಲಿ ಹಾಕಿಡುವುದರಿಂದ ಶೇಖರಣೆಯ ಹಂತದಲ್ಲಿ ಆಗತಕ್ಕಂಥ ಹಾನಿಯನ್ನು ತಾವು ತಡೆಗಟ್ಟಬಹುದು. ಒಟ್ಟಾರೆ ಏನು ಹೇಳ್ತೀರಿ, ಯಾಕಂದರೆ ಯಾವುದೇ ಬೆಳೆಯನ್ನು ನಾವು ಬೆಳಿಬೇಕಾದಾಗ ಕೆಲವೊಂದಿಷ್ಟು ಖರ್ಚು ಇಲ್ಲದ ಬೇಸಾಯ ಪದ್ಧತಿಗಳು ಇರ್ತವೆ, ಏನು ಮಾಡ್ಬೋದು? ಒಟ್ಟಾರೆ ನಮಗೆ ಖರ್ಚೇ ಇಲ್ಲ, ಇವನ್ನ ಮಾಡೋದ್ರಿಂದ ಹಿಂಗೆ ಮಾಡಿದ್ರೆ ಸಾಕು ಅಂತೇಳಿಂತೀವಿ. ಸುಮ್ಮನೆ ರಾಸಾಯನಿಕಗಳನ್ನು ಬಳಸೋದು, ಬೇರೆ ಬೇರೆ ರೀತಿಯಿಂದ ಖರ್ಚು ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅನ್ನೋದು. ಈ ಖರ್ಚು ಕಡಿಮೆ ಮಾಡಿ ಹೆಚ್ಚಿಗೆ ಇಳುವರಿಯನ್ನು ಪಡಿಬೇಕು ಅಂತಂದರೆ ಹಲವಾರು ಒಂದು ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾದದ್ದು ಅಂತಂದರೆ ಪ್ರಮಾಣೀಕರಿಸಿದ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ಎಲ್ಲೋ ಯಾರೋ ಒಂದು ಪಾಕೆಟ್ ಮಾಡಿ ಬೀಜವನ್ನು ಕೊಡ್ತಾರ ಅಂಥದ್ದಂತರೋ ಬದಲು ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ಪ್ರಮಾಣೀಕರಿಸಿದ ಯಾವುದೇ ಒಂದು ಏಜೆನ್ಸಿ ಆಗಿರ್ಬೋದು, ಅವರು ಪ್ರಮಾಣೀಕರಿಸಿದ ಬೀಜವನ್ನು ಏನು ಕೊಡ್ತಿರ್ತಾರ ಅಂಥ ಬೀಜಗಳನ್ನು ದಿನಾಂಕವನ್ನು ಸರಿಯಾಗಿ ನೋಡಿ, ಮೊಳಕೆ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ನೋಡಿ, ಅಂಥವೆಲ್ಲವನ್ನು ನೋಡಿ ತಾವು ಉತ್ತಮವಾದ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಆಮೇಲೆ ಉತ್ತಮವಾದ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕು. ಆಮೇಲೆ ಆಗಲೇ ನಾನು ತಿಳಿಸಿಕೊಟ್ಟಿರುವ ಹಾಗೆ ಜೂನ್ 15 ದಿನದ ಒಳಗಾಗಿ, ಈ ವರ್ಷ ಮಳೆ ಕೈ ಕೊಟ್ಟಿದೆ ಅದು ಯಾರ ಕೈಯಲ್ಲೂ ಇಲ್ಲ, ಆದರೆ ನಮಗೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಜೂನ್ 15 ಅಂದರೆ ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬಿತ್ತನೆ ಮಾಡುವುದು, ಅದರಿಂದ ಕೂಡ ಉತ್ತಮವಾದ ಇಳುವರಿಯನ್ನು ತಾವು ಪಡಿಬಹುದು. ಇದಷ್ಟೇ ಅಲ್ಲದೆ ಅವು ಮಾಗಿದಾಗ ಬೇಗನೆ ಕೊಯ್ಲು ಮಾಡತಕ್ಕಂಥದ್ದು, ಆಮೇಲೆ ಬೆಳೆ ಒಂದು ಹೂ ಆಡುವ ಸಂದರ್ಭದಲ್ಲಿ ಮತ್ತು ಕಾಯಿಗಟ್ಟುವ ಸಂದರ್ಭದಲ್ಲಿ ಅವುಗಳಿಗೆ ಸಿಂಪರಣೆ ಮಾಡ್ತಕ್ಕಂಥದ್ದು, ಅವು ಆ ಒಂದು ಸಂದರ್ಭದಲ್ಲಿ ಅವುಗಳಿಗೆ ನ್ಯೂಟ್ರಿಯಂಟ್ ಪ್ರಮಾಣ ಜಾಸ್ತಿ ಬೇಕಾಗಿರುವದ ಕಾರಣ ನಾವೇನು ಮಾಡಬೇಕು, ಆ ಒಂದು ಸಂದರ್ಭದಲ್ಲಿ 1% ಯೂರಿಯಾ ಅಥವಾ 2% DAP ಇವುಗಳನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡುವುದರಿಂದ ನಮ್ಗೆ ಏನಾಗುತ್ತೆ, ಇಳುವರಿ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಇನ್ನು ನಮಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ, ಅದು ಬೇಳೆಕಾಳು ವಿಭಾಗದಿಂದ ಇತ್ತಿತ್ತಲಾಗಿ ನಾವು ಬಿಡುಗಡೆ ಮಾಡಿರ್ತಕ್ಕಂಥದ್ದಂದರೆ ಪಲ್ಸ್ ಬೂಸ್ಟರ್. ತಾವು ನೋಡಿರ್ಬೋದು ಬೇರೆ ಬೇರೆ ಬೆಳೆಗಳಲ್ಲಿ ಈ ಸಸ್ಯ ಪ್ರಚೋದಕಗಳನ್ನು ಬಳಸುವುದರಿಂದ ಇಳುವರಿಯನ್ನು ಹೆಚ್ಚಿಗೆ ಮಾಡಿರುವುದನ್ನು ನೋಡ್ಬೋದು. ಅದೇ ರೀತಿಯಾಗಿ ಪಲ್ಸ್ ಬೂಸ್ಟರ್ ಅಂತಕ್ಕಂಥದ್ದು ಈ ಬೇಳೆಕಾಳುಗಳ ಮೇಲೆ 1 ಎಕರೆಗೆ 4 ಕಿಲೋಗ್ರಾಂನಷ್ಟು ಈ ಪಲ್ಸ್ ಬೂಸ್ಟರನ್ನು ಬಳಸುವುದರಿಂದ 15-20% ಇಳುವರಿಯನ್ನು ತಾವು ಹೆಚ್ಚಿಸ್ಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ಗುರುಪಾದ ಬಳೋಲ್ ಅವರೇ. ಇಲ್ಲಿವರೆಗೆ ಹೆಸರು ಮತ್ತು ಉದ್ದು ಬೇಸಾಯ ಕ್ರಮಗಳು, ಅದರಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು, ಎಲ್ಲೆಲ್ಲಿ ಕಾಳಜಿ ತಗೋಬೇಕು ಮತ್ತು ಆ ಕಾಳಜಿ ತಗೊಳ್ಳೋದ್ರಿಂದ ಇಳುವರಿ ಎಲ್ಲ ಹೇಗೆ ಹೆಚ್ಚಾಗುತ್ತೆ, ಕಟಾವು ಮಾಡುವಲ್ಲಿ ಕೂಡ ಹೇಗೆ ಕಾಳಜಿ ತಗೋಬೇಕು, ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿತೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ. ಹೆಸರು ಹಾಗೂ ಉದ್ದು ಬೆಳೆಯುವಲ್ಲಿ ಸುಧಾರಿತ ಬೇಸಾಯ ಕ್ರಮ, ಈ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುಪಾದ್ ಬಳೋಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಹೇಮಂತ್ ರಾಂಬಡಗಿ, ಸಂಕಲನ ಚಂದ್ರಶೇಖರ್ ತೆಂಬದಮನಿ. ಕೃಷಿ ಶೋಧನೆ ಸಾಧನೆ, ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಪ್ಯಾಟಿ ಧಾರಣೆ ತಿಳಿದುಕೊಳ್ಳೋಣ. ಆರಂಭದಲ್ಲಿ ಗದಗ ಮಾರುಕಟ್ಟೆಯ ಪ್ಯಾಟಿ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು 4,667 5,050 ರೂಪಾಯಿಗಳು, ಉದ್ದಿನಕಾಳು 5,689 ರೂಪಾಯಿಗಳು, ಧನಿಯಾ ಪ್ರಭೇದ ಸ್ಥಳೀಯ 7,424 ರೂಪಾಯಿಗಳು, ಹತ್ತಿ 5,550 ರೂಪಾಯಿಗಳು, ಹತ್ತಿ ಜಯಧರ್ 7,200 ರೂಪಾಯಿಗಳು, ಅಲಸಂದೆ 4,868 4,938 ರೂಪಾಯಿಗಳು, ಹೆಸರುಕಾಳು 5,409 7,889 ರೂಪಾಯಿಗಳು, ನೆಲಗಡಲೆ ಪ್ರಭೇದ ಗೆಜ್ಜೆ ಶೇಂಗಾ 3,909 6,910 ರೂಪಾಯಿಗಳು, ಜೋಳ ಪ್ರಭೇದ ಬಿಳಿ ಜೋಳ 2,889 4,157 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 1,980 ರೂಪಾಯಿಗಳು, ಸಾಸಿವೆ ಇತರೆ 4,712 ರೂಪಾಯಿಗಳು, ಕುಸುಬೆ 3,300 3,875 ರೂಪಾಯಿಗಳು, ಸೋಯಾಬೀನ್ 3,569 4,674 ರೂಪಾಯಿಗಳು, ಸೂರ್ಯಕಾಂತಿ ಪ್ರಭೇದ ಸೂರ್ಯಪಾನ 4546 ರಿಂದ 4569 ರೂಪಾಯಿಗಳು, ತೊಗರಿ 4514 ರಿಂದ 5077 ರೂಪಾಯಿಗಳು, ಗೋಧಿ ಬಿಳಿ ಗೋಧಿ 1959 ರಿಂದ 2915 ರೂಪಾಯಿಗಳು. ಇನ್ನು ಬಾಗಲಕೋಟೆ ಪ್ಯಾಟಿ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೇಗಿದೆ? ಅಲಸಂದೆ ಪ್ರಭೇದ ಕೌಪಿಯ 6159 ರಿಂದ 6209 ರೂಪಾಯಿಗಳು, ನೆಲಗಡಲೆ ಗೆಜ್ಜೆ ಶೇಂಗಾ 3669 ರಿಂದ 7309 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1985 ರಿಂದ 2101 ರೂಪಾಯಿಗಳು, ಸೂರ್ಯಕಾಂತಿ ಪ್ರಭೇದ ಸೂರ್ಯಪಾನ 4069 ರಿಂದ 4659 ರೂಪಾಯಿಗಳು. ಈಗ ಹುಬ್ಬಳ್ಳಿ ಪ್ಯಾಟಿ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು ಪ್ರಭೇದ ಜವರಿ ಅಥವಾ ಸ್ಥಳೀಯ 2153 ರಿಂದ 5062 ರೂಪಾಯಿಗಳು, ಉದ್ದಿನಕಾಳು 4569 ರಿಂದ 5010 ರೂಪಾಯಿಗಳು, ಒಣಮೆಣಸಿನಕಾಯಿ ಪ್ರಭೇದ ಕಡ್ಡಿ 5700 ರಿಂದ 42099 ರೂಪಾಯಿಗಳು, ಹೆಸರುಕಾಳು 2110 ರಿಂದ 7290 ರೂಪಾಯಿಗಳು, ನೆಲಗಡಲೆ ಪ್ರಭೇದ ಶೇಂಗಾ ಗಿಜ್ಜೆ 4209 ರಿಂದ 7240 ರೂಪಾಯಿಗಳು, ಜೋಳ ಬಿಳಿ ಜೋಳ 3789 ರಿಂದ